ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಮಹಿಳಾವಾಣಿ ಪಾಕ್ಷಿಕ ಗ್ರಾಮೀಣ ಮಹಿಳಾ ಕಾರ್ಯಕ್ರಮ. ಇಂದಿನ ಮಹಿಳಾವಾಣಿಯಲ್ಲಿ ಶಿರಸಿಯ ಲಕ್ಷ್ಮೀ ಸುಬ್ರಾಯ್ ಹೆಗಡೆ ಮತ್ತು ಸಂಗಡಿಗರಿಂದ ಗೀತ ವೈವಿಧ್ಯ ಕಾರ್ಯಕ್ರಮ. ಭಾವಗೀತೆ ಇನ್ ಮಲ್ಲಿಗೆಯನು ತರುವೆನು ಇಲ್ಲಿ ಕೋನ ಜಾನಪದ ಗೀತೆ. ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನವ್ವ, ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನವ್ವ, ಚಂದಕ ತಂದೆನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೆನಾ ತಂಗಿ ನೀರಿಗೆ ಬಂದೇನಾ, ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನವ್ವ, ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನವ್ವ, ಚಂದಕ ತಂದೆನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೆನಾ ತಂಗಿ ನೀರಿಗೆ ಬಂದೇನಾ, ಆರು ಮೂರು ಒಂಬತ್ತು ಒಂಬತ್ತು ಚಿತ್ರದ ಕೊಡನವ್ವ, ಆರು ಮೂರು ಒಂಬತ್ತು ಒಂಬತ್ತು ಚಿತ್ರದ ಕೊಡನವ್ವ, ಚಂದಕ ತಂದೆನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೆನಾ ತಂಗಿ ನೀರಿಗೆ ಬಂದೇನಾ, ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನವ್ವ, ಚಂದಕ ತಂದೆನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೆನಾ ತಂಗಿ ನೀರಿಗೆ ಬಂದೇನಾ, ಬಾಳೆಯ ಬನದಾಗ ನಹಂಗ ಬಾಗಿ ಬರಲವ್ವ, ಬಾಳೆಯ ಬನದಾಗ ನಹಂಗ ಬಾಗಿ ಬರಲವ್ವ, ಬಾಳೆಯ ಕೊನೆದಾಗಿ ನನ್ನ ಬೆನ್ನು ಬಾಗಿತ್ತ, ಬಾಳೆಯ ಕೊನೆ ಬಾಗಿ ನನ್ನ ಬೆನ್ನು ತಾಗಿತ್ತ, ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನವ್ವ, ಚಂದಕ ತಂದೆನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೆನಾ ತಂಗಿ ನೀರಿಗೆ ಬಂದೇನಾ, ನಿಂಬಿಯ ಬನದಾಗ ನಹಂಗ ನಂಬಿ ಬರಲವ್ವ, ನಿಂಬಿಯ ಬನದಾಗ ನಹಂಗ ನಂಬಿ ಬರಲವ್ವ, ಮುಳ್ಳು ತಾಕಿತ್ತ ತಂಗಿ ಸೆರಗು ಹರಿದಿತ್ತ, ಮುಳ್ಳು ತಾಕಿತ್ತ ತಂಗಿ ಸೆರಗು ಹರಿದಿತ್ತ, ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನವ್ವ, ಚಂದಕ ತಂದೆನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೆನಾ ತಂಗಿ ನೀರಿಗೆ ಬಂದೇನಾ, ನಮ್ಮೂರ ಕೆರೆಯಾಗ ತೆರೆ ಹೊಡೆದು ನೀರು ತುಂಬುವಾಗ, ನಮ್ಮೂರ ಕೆರೆಯಾಗ ತೆರೆ ಹೊಡೆದು ನೀರು ತುಂಬುವಾಗ, ಕಲ್ಲು ತಾಕಿತ್ತ ತಂಗಿ ಬಿಂದಿಗೆ ಒಡೆದಿತ್ತ, ಕಲ್ಲು ತಾಕಿತ್ತ ತಂಗಿ ಬಿಂದಿಗೆ ಒಡೆದಿತ್ತ, ಚನ್ನಪ್ಪ ಚನ್ನೆಗೌಡ ಕುಂಬರ ಮಾಡಿದ ಕೊಡನವ್ವ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಯವ್ವ ಇವನ್ಯಾರ ಮಂಚದ ಮ್ಯಾಲೆ ಮಲಗ್ಯಾನ, ಯವ್ವ ಇವನ್ಯಾರ ಮಂಚದ ಮ್ಯಾಲೆ ಮಲಗ್ಯಾನ, ಗೊತ್ತಿಲ್ಲೇನವ್ವ ತಂಗಿ ಶಿಶುನಾಳ ಶರೀಫಜ್ಜ, ಗೊತ್ತಿಲ್ಲೇನವ್ವ ತಂಗಿ ಶಿಶುನಾಳ ಶರೀಫಜ್ಜ, ಚನ್ನಪ್ಪ ಚನ್ನೆಗೌಡ ಕುಂಬರ ಮಾಡಿದ ಕೊಡನವ್ವ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ಜಾನಪದ ಗೀತೆ. ನಮ್ಮೂರ ಜಾತ್ರೆಗೆ ಬಂದು ಹೋಗ ಜಾಣ ಒಂದು ದಿನದ ಮಟ್ಟಿಗೆ ನಿಂದು ಹೋಗ, ನಮ್ಮೂರ ಜಾತ್ರೆಗೆ ಬಂದು ಹೋಗ ಜಾಣ ಒಂದು ದಿನದ ಮಟ್ಟಿಗೆ ನಿಂದು ಹೋಗ, ಜಾಣ ಒಂದು ದಿನದ ಮಟ್ಟಿಗೆ ನಿಂದು ಹೋಗ, ಜೋಡು ಪಲ್ಲಕ್ಕಿ ಏರಿ ಗಂಟು ಮೂಟೆಯ ಕಟ್ಟಿ ಹುಟ್ಟೂರ ನೆಂಟರ ಜೊತೆಗೂಡಿ, ಜೋಡು ಪಲ್ಲಕ್ಕಿ ಏರಿ ಗಂಟು ಮೂಟೆಯ ಕಟ್ಟಿ ಹುಟ್ಟೂರ ನೆಂಟರ ಜೊತೆಗೂಡಿ, ಹುಟ್ಟೂರನ್ನೇ ಸೇರಿ ಹೆತ್ತಮ್ಮನನು ಕಾಣುವ ಮುತ್ತೈದೆ ಮುಖವ ನೋಡುಬಾರ, ಮುತ್ತೈದೆ ಮುಖವ ನೋಡುಬಾರ, ನಮ್ಮೂರ ಜಾತ್ರೆಗೆ ಬಂದು ಹೋಗ ಜಾಣ ಒಂದು ದಿನದ ಮಟ್ಟಿಗೆ ನಿಂದು ಹೋಗ, ಒಂದು ದಿನದ ಮಟ್ಟಿಗೆ ನಿಂದು ಹೋಗ, ಅಡ್ಡ ಪಲ್ಲಕ್ಕಿ ಏರಿ ಮನೆಗೆ ಮಡ್ಲಕ್ಕಿ ಬೀರಿ ವಾರ ಸುಧಾರ ಮಹತಾಯಿ, ಅಡ್ಡ ಪಲ್ಲಕ್ಕಿ ಏರಿ ಮನೆಗೆ ಮಡ್ಲಕ್ಕಿ ಬೀರಿ ವಾರ ಸುಧಾರ ಮಹತಾಯಿ, ಮುತ್ತೈದೆಯರು ಬಂದು ಮುತ್ತೀನರತಿ ತಂದು, ಮುತ್ತೈದೆಯರು ಬಂದು ಮುತ್ತೀನರತಿ ತಂದು, ಮಂಗಳಾರತಿಯನ್ನು ಬೆಳಗ್ಯಾರ, ಮಂಗಳಾರತಿಯನ್ನು ಬೆಳಗ್ಯಾರ, ನಮ್ಮೂರ ಜಾತ್ರೆಗೆ ಬಂದು ಹೋಗ ಜಾಣ ಒಂದು ದಿನದ ಮಟ್ಟಿಗೆ ನಿಂದು ಹೋಗ, ಒಂದು ದಿನದ ಮಟ್ಟಿಗೆ ನಿಂದು ಹೋಗ, ಜೋಡು ಕೊಳವೆ ಚೆನ್ನ ಗುಡಿಸುತ್ತ ತೋರಣ ಗುಡಿಯ ಪಾಲಿಗೆ ಬಗೆ ಬಗೆ ಬಣ್ಣ, ಜೋಡು ಕೊಳವೆ ಚೆನ್ನ ಗುಡಿಸುತ್ತ ತೋರಣ ಗುಡಿಯ ಪಾಲಿಗೆ ಬಗೆ ಬಗೆ ಬಣ್ಣ, ಮಾಡಿ ಮಂಗಳ ಸ್ನಾನ ಹಾಡಿ ಮಂಗಳ ಗಾನ, ಮಾಡಿ ಮಂಗಳ ಸ್ನಾನ ಹಾಡಿ ಮಂಗಳ ಗಾನ, ಏರಿ ಹೊರಟಾರೆ ಬೆಳ್ಳಿ ಪಲ್ಲಕ್ಕಿಯ, ಏರಿ ಹೊರಟಾರೆ ಬೆಳ್ಳಿ ಪಲ್ಲಕ್ಕಿಯ, ನಮ್ಮೂರ ಜಾತ್ರೆಗೆ ಬಂದು ಹೋಗ ಜಾಣ ಒಂದು ದಿನದ ಮಟ್ಟಿಗೆ ನಿಂದು ಹೋಗ, ಒಂದು ದಿನದ ಮಟ್ಟಿಗೆ ನಿಂದು ಹೋಗ, ನಮ್ಮೂರ ಜಾತ್ರೆಗೆ ಬಂದು ಹೋಗ ಜಾಣ ಒಂದು ದಿನದ ಮಟ್ಟಿಗೆ ನಿಂದು ಹೋಗ, ಒಂದು ದಿನದ ಮಟ್ಟಿಗೆ ನಿಂದು ಹೋಗ, ಒಂದು ದಿನದ ಮಟ್ಟಿಗೆ ನಿಂದು ಹೋಗ. ಸಂಪ್ರದಾಯದ ಹಾಡು, ಮಂಗಳ ಕಾರ್ಯದಲ್ಲಿ ಅಕ್ಕಿ ತುಳಿಸಿದ ಹಾಡು. ಸಿದ್ಧಿ ವಿನಾಯಕ ಸಿದ್ಧಿಯನು ಮಾಡಯ್ಯ ಉದ್ದಿನುಂಡಲಿಗೆ ನಿನಗೀವೆ, ಉದ್ದಿನುಂಡಲಿಗೆ ನಿನಗೀವೆ ಗಣಪತಿ ಶೀಘ್ರದಲ್ಲಿ ಮತಿಯ ಕರುಣೀಸು, ಶ್ರೀ ಕೃಷ್ಣ ನಾರಿ ಸೌಭದ್ರೇ ಕರೆದಾನೆ, ನಾರಿ ಸೌಭದ್ರೇ ಕರೆದು ಸಣ್ಣಕ್ಕಿಯ ಬೇಗ ತೊಳಿಸೆಂದು ನುಡಿದಾನೆ. ಸುವಿ ಸುವಿ ಸುವಾಲ್ಯ ಅಣ್ಣನ ನುಡಿ ಕೇಳಿ ಬಣ್ಣದ ಸೀರೆಯ ನೊಟ್ಟು ಕಣ್ಣಿಗೆ ಅಂಜನವಾ ತೆಗೆದಿಟ್ಟು, ಕಣ್ಣಿಗಂಜನವಾ ತೆಗೆದಿಟ್ಟು ಸೌಭದ್ರೆ ಸಣ್ಣಕ್ಕಿ ಬೇಗ ತೊಳಸಿದ. ಸುವಿ ಸುವಿ ಸುವಾಲ್ಯ ಪಟ್ಟವಾಳಿಯ ನೊಟ್ಟು ಬಟ್ಟು ಕುಂಕುಮವಿಟ್ಟು ಗಟ್ಟಿ ಕಂಕಣವಾ ಕೈಗಿಟ್ಟು, ಗಟ್ಟಿ ಕಂಕಣವಾ ಕೈಗಿಟ್ಟು ಸೌಭದ್ರೆ ಅಕ್ಕಿ ತೊಳೆಸಲಿಕ್ಕೆ ಅನುವಾದ. ಸುವಿ ಸುವಿ ಸುವಾಲ್ಯ ಸಾರವಾಳಿಯ ನೊಟ್ಟು ಹಾರ ಪದಕವನಿಟ್ಟು ದ್ವಾರ ಕಂಕಣವಾ ಕೈಗಿಟ್ಟು, ದ್ವಾರ ಕಂಕಣವಾ ಕೈಗಿಟ್ಟು ಸೌಭದ್ರೆ ಅಕ್ಕಿ ತೊಳೆಸಲಿಕ್ಕೆ ಅನುವಾದ. ಸುವಿ ಸುವಿ ಸುವಾಲ್ಯ ಅತ್ತಿಗೆ ನಾದಿನಿಯರು ಅರ್ತಿಗಿಂದಲೇ ಬನ್ನಿ ಸುತ್ತನ ಕೇರಿ ಸತಿಯರು, ಸುತ್ತನ ಕೇರಿ ಸತಿಯರು ಮುದದಿಂದ ಅಕ್ಕಿ ತೊಳೆಸಲಿಕ್ಕೆ ಅನುವಾದ. ಸುವಿ ಸುವಿ ಸುವಾಲ್ಯ ನಂದಿವಾಹನ ಸುವಿ ತಂದೆ ಗಣಪತಿ ಸುವಿ ವಂದಿಸಿ ಶಾರದೆಗೆ ಸುವಿಯೆಂದು, ವಂದಿಸಿ ಶಾರದೆಗೆ ಸುವಿಯೆಂದು ಸೌಭದ್ರೆ ಚಂದದಿಂದಕ್ಕಿ ಒಳಗೊಯ್ಯೇ. ಸುವಿ ಸುವಿ ಸುವಾಲ್ಯ ನೀಲಕಂಠನೆ ಸುವಿ ಲೋಲೆ ಪಾರ್ವತಿ ಸುವಿ ಬಾಲಗಣಪತಿಗೆ ಸುವಿಯೆಂದು, ಬಾಲಗಣಪತಿಗೆ ಸುವಿಯೆಂದು ಸೌಭದ್ರೆ ಬೇಗದಿಂದಕ್ಕಿ ಒಳಗೊಯ್ಯೇ. ಸುವಿ ಸುವಿ ಸುವಾಲ್ಯ ಅಕ್ಕ ತಂಗಿಯ ಕೂಡಿ ಅಕ್ಕಿಯ ಒಳಗೊಯ್ಯೆ ಅಕ್ಕರದಿಂದ ಹಾಡಿಪಾಡಿ, ಅಕ್ಕರದಿಂದ ಹಗಳುತ್ತ ಸತಿಯರು ಅಕ್ಕಿ ತೊಳೆಸಿದರೆ ಬಲವೀಗ. ಸುವಿ ಸುವಿ ಸುವಾಲ್ಯ ಕರುಣ ಸಾಗರ ಸುವಿ ಗಿರಿಜೆ ವಲ್ಲಭ ಸುವಿ ಕರಿಮುಖ ಪಿತನೆ ಸುವಿಯೆಂದು, ಕರಿಮುಖ ಪಿತನೆ ಸುವಿಯೆಂದು ಪಾಡುತ್ತ ಹರದಾಯ ಅಕ್ಕಿ ಹಸ ಮಾಡಿ. ಸುವಿ ಸುವಿ ಸುವಾಲ್ಯ ಕಡಲ ಶಯನನ ತಂಗಿ ಕಡಲೆಯ ಹಸ ಮಾಡಿ ಸಡಗರದಿಂದ ಸತಿಯರು, ಸಡಗರದಿಂದ ಬಲಗೊಂಡು ಸೌಭದ್ರೆ ನಡೆದಾಳೆ ದೇವರೊಳವೀಕೆ. ಸುವಿ ಸುವಿ ಸುವಾಲ್ಯ ಹೆಣ್ಣು ಕೇಳಿದ್ದಕ್ಕೆ ಉತ್ತರ ಕೊಟ್ಟಿದ್ದಾಳು. ಕೊಡುತ್ತೇವೆ ಪಾರ್ವತಿಯ ಪರ್ವತರಾಯ ಕೈಲಾಸವಾಸನಿಗೆ, ಪರ್ವತರಾಯ ಕೈಲಾಸವಾಸನಿಗೆ ಕೊಡುತ್ತೇವೆ ನಮ್ಮೆಯ ಮೋಹದ ಮಗಳನು ನಾರಿ ಪಾರ್ವತಿಯನು ಪರಮೇಶ್ವರನಿಗೆ. ಕೊಡುತ್ತೇವೆ ಪಾರ್ವತಿಯ ಪರ್ವತರಾಯ ತರಾಯ ಕೈಲಾಸವಾಸನಿಗೆ ಕರಿಮುಖನಿಗೆ ಎರಗಿ ಬ್ರಹ್ಮನ ರಾಣಿ ವಾಣಿ ಸರಸ್ವತಿಗೆ ರಗಿ ಬ್ರಹ್ಮನ ರಾಣಿ ವಾಣಿ ಸರಸ್ವತಿಗೆ ರಗಿ ಕೈಲಾಸವಾಸ ಶ್ರೀ ಪರಮೇಶ್ವರರ ಮದುವೆ ವಿಸ್ತಾರವ ವರವೇನು ಕೇಳಿ ಕೊಡುತ್ತೇವೆ ಪಾರ್ವತಿಯ ಪರ್ವತರಾಯ ಕೈಲಾಸವಾಸನಿಗೆ ಪರ್ವತರಾಯ ಕೈಲಾಸವಾಸನಿಗೆ ಪರ್ವತನುದರದಲ್ಲಿ ಪಾರ್ವತಿ ದೇವಿ ಸುತೆಯಾಗಿ ಜನಿಸಿದಳು ಪಾರ್ವತಿ ದೇವಿ ಸುತೆಯಾಗಿ ಜನಿಸಿದಳು ಧರೆಯೋಳು ಹೆಸರಾದ ಪರ್ವತರಾಯನು ಮಗಳ ಸಂತೋಷದಿ ಸಾಕಿ ಸಲಹಿದನು ಕೊಡುತ್ತೇವೆ ಪಾರ್ವತಿಯ ಪರ್ವತರಾಯ ಕೈಲಾಸವಾಸನಿಗೆ ಪರ್ವತರಾಯ ಕೈಲಾಸವಾಸನಿಗೆ ಕೈಲಾಸಪುರದಿಂದಲೇ ದಿಬ್ಬಣಿಗರು ಚಂದದಿಂದಲೇ ಬರಲು ದಿಬ್ಬಣಿಗರು ಚಂದದಿಂದಲೇ ಬರಲು ಚಂದದಿಂದೆ ದೀರ್ಗೊಂಡು ಉಪಚಾರ ಮಾಡುತ್ತ ಅಷ್ಟಮಾಮಾದ್ಯವು ಎಸೆಯಬೇಕೆನ್ನುತ್ತ ಕೊಡುತ್ತೇವೆ ಪಾರ್ವತಿಯ ಪರ್ವತರಾಯ ಕೈಲಾಸವಾಸನಿಗೆ ಪರ್ವತರಾಯ ಕೈಲಾಸವಾಸನಿಗೆ ನೆರೆದ ಸಭೆಯ ಮಧ್ಯದಿ ಪರ್ವತರಾಯ ಪೌರೋಹಿತರ ಕರೆಸಿ ಪರ್ವತರಾಯ ಪೌರೋಹಿತರ ಕರೆಸಿ ಉತ್ತಮವಾಗಿದ್ದ ಕುಲ ಗೋತ್ರವ ನೋಡಿ ಪುತ್ರಿ ಪಾರ್ವತಿಯ ಧಾರೆಯ ಎರೆಯಲು ಕೊಡುತ್ತೇವೆ ಪಾರ್ವತಿಯ ಪರ್ವತರಾಯ ಕೈಲಾಸವಾಸನಿಗೆ ಪರ್ವತರಾಯ ಕೈಲಾಸವಾಸನಿಗೆ ಕೊಡುತ್ತೇವೆ ನಮ್ಮೆಯ ಮೋಹದ ಮಗಳನು ನಾರಿ ಪಾರ್ವತಿಯನು ಪರಮೇಶ್ವರನಿಗೆ ಕೊಡುತ್ತೇವೆ ಪಾರ್ವತಿಯ ಪರ್ವತರಾಯ ಕೈಲಾಸವಾಸನಿಗೆ ಪರ್ವತರಾಯ ಕೈಲಾಸವಾಸನಿಗೆ ಸಂಪ್ರದಾಯದ ಹಾಡು ವಧುವರರ ಕಾಲು ತೊಳೆದ ಹಾಡು ಮಿಥಿಲಾ ಪಟ್ಟಣದಿಂದ ಶ್ರೀರಾಮಚಂದ್ರನು ಜಾನಕಿಯಾಗೆ ನಡೆತಂದ ಕೌಸಲೆ ಬೇಗದಲ್ಲಿ ಕಾಲ ತೋಳಿಬಾರೆ ಕೌಸಲೆ ವಡನಿನ್ನ ಮಗರಾಮಚಂದ್ರನು ಜಾನಕಿಯಾಗೆ ನಡೆತಂದ ಕೌಸಲೆ ಒಪ್ಪದಲಿ ಕಾಲ ತೋಳಿಬಾರೆ ಜನಕರಾಯನ ಮಗಳ ಗೆದ್ದು ಅಯೋಧ್ಯಾಪುರಕ್ಕೆ ನಡೆ ತಂದ ನಡೆ ತಂದ ಕೌಸಲೆ ಮೇಘದಲ್ಲಿ ಕಾಲ ತೋಳಿ ಬಾರೆ ಬಂದವರೊಡಗೊಂಡು ಮಂದಿಯ ನಡುವೆಯಲ್ಲಿ ಸೀತೆ ಸಹವಾಗೆ ನಡೆ ತಂದ ನಡೆ ತಂದ ಕೌಸಲೆ ಆಯದಲ್ಲಿ ಕಾಲ ತೋಳಿ ಬಾರೆ ಮಿಥಿಲಾ ನಗರದಿಂದ ಕುದುರೆ ಶೃಂಗಾರವಾದ ಅಯೋಧ್ಯಾಪುರಕ್ಕೆ ನಡೆ ತಂದ ನಡೆ ತಂದ ಕೌಸಲೆ ಚಂದದಲ್ಲಿ ಕಾಲ ತೋಳಿ ಬಾರೆ ಪಟ್ಟೆ ಹಚ್ಚಡನುಟ್ಟು ಮುತ್ತಿನ ಬಾಸೀಗ ಮುಡಿದು ದಶರಥನರ ಮನೆಯ ಅಗಸೆಯ ಅಗಸೆಯ ಬಾಗಲಿಗೆ ಸೀತೆ ಶ್ರೀರಾಮ ನಡೆ ತಂದ ಮಿತ್ರೆ ಕೌಸಲ ದೇವಿ ಪಟ್ಟವಾಳಿಯ ನೋಟು ಅಚ್ಚ ಮಲ್ಲಿಗೆಯ ಮುಡಕೊಂಡು ಮುಡಕೊಂಡು ಕೌಸಲೆ ಬಂದೆ ದೂರ್ಗೊಳ್ಳೆ ಕುವರನ ಮಿತ್ರೆ ಕೌಸಲ ದೇವಿ ಆರ್ತಿಯಿಂದಲೇ ತಾನು ಮುತ್ತಿನ ತೋರಣವ ಮರೆ ಸಾದಿ ನೋಡಿದಳೆ ಶ್ರೀರಾಮ ಸೀತೆ ವರುಣವ ಕೌಸಲೆ ದೇವಿಯು ಮುತ್ತಿನಾಕ್ಷತೆ ಪಿಡಿದು ಒಪ್ಪದಲ್ಲಿ ಕಾಲ ತೊಳೆದಾಳೆ ತೊಳೆದಾಳೆ ಕೌಸಲೆ ಹರಸೀಲಾಕ್ಷತೆಯ ತಳಿದಾಳೆ ಶ್ರೀರಾಮ ಸೀತೆಯ ಒಪ್ಪುವ ತೋರಣದಲ್ಲಿ ಸೇವಂತಿಗೆ ಬಾಣ ಬಿಡುವಲ್ಲಿ ಬಿಡುವಲ್ಲಿ ಕೌಸಲೆ ಬಂದೆ ದೂರ್ಗೊಳ್ಳೆ ಕುವರನ ಮಿತ್ರೆ ಕೈಕಾದೇವಿ ಒಪ್ಪದಿಂದ ದೂರ್ಗೊಂಡು ಮುತ್ತಿನಾಕ್ಷತೆಯ ತಳಿದಾಳೆ ತಳಿದಾಳೆ ಕೈಕೆಯು ಹರುಷದಲ್ಲಿ ತನ್ನ ಕುವರನ ಈಗ ಶ್ರೀರಾಮನ ತಾಯಂದಿರೀರ್ವರು ಹೂವಿನ ತೋರಣವ ಮರೆ ಸಾದಿ ನೋಡಿದರೆ ಶ್ರೀರಾಮ ಸೀತೆ ವರುಣವ ಕೌಸಲ್ಯ ಕೈಕೆಯರು ಮೂರ್ತಿನಾಕ್ಷತೆ ಇಡಿಸಿ ಮೂರ್ತಿನಾರತಿಯ ಬೆಳಗುತ್ತ ಬೆಳಗುತ್ತ ಕುವರಗೆ ಒಪ್ಪದಲ್ಲಿ ಹಾನ ಸುಳಿದಾರೆ ಕೌಸಲ್ಯ ದೇವಿಯು ಪುಷ್ಪಮಾಲೆಯ ಹಾಕಿ ಸೊಸೆಗೆ ಮಲ್ಲಿಗೆಯ ಮುಡಿಸಿದ ಸೀತೆಗೆ ಎದುರು ಬಣ್ಣವನೇ ಮಾಡಿದ ದಶರಥ ರಾಜನು ಸೀತೆ ಶ್ರೀರಾಮರಿಗೆ ಮೂರ್ತಿನಾಕ್ಷತೆಯ ಇಡಿಸಿದ ದಶರಥ ಕರ ಪಿಡಿದು ತಂದ ಸಭೆಯಲ್ಲಿ ಬಂದ ರಾಜರಿಗಲ್ಲಿ ರತ್ನ ಕಂಬಳಿ ಹಾಸಿ ಸಕ್ಕರೆ ಪಾನ ಕವ ಕೊಡಿಸಿದ ದಶರಥ ರಾಜ ಬಿಯಗರು ಪಚಾರ ಶರಣು ಬಂದೆ ತಾಯೇ ಕರುಣದಿಂದ ಕಾಯೇ ಶರಣು ಬಂದೆ ತಾಯೇ ಕರುಣದಿಂದ ಕಾಯೇ ಹರುಷದಿಂದ ಶಿರದೋಳಿರುವ ಹೂವ ನೊಂದ ನೀಡೆ ಹರುಷದಿಂದ ಶಿರದೋಳಿರುವ ಹೂವ ನೊಂದ ನೀಡೆ ಶರಣು ಬಂದೆ ತಾಯೇ ಕರುಣದಿಂದ ಕಾಯೇ ಶರಣು ಬಂದೆ ತಾಯೇ ಕರುಣದಿಂದ ಕಾಯೇ ಹರುಷದಿಂದ ಶಿರದೋಳಿರುವ ಹೂವ ನೊಂದ ನೀಡೆ ಹರುಷದಿಂದ ಶಿರದೋಳಿರುವ ಹೂವ ನೊಂದ ನೀಡೆ ಭೋಗ ಭಾಗ್ಯಗಳಲ್ಲಿ ಸಿಲುಕಿ ಭಕ್ತಿ ಮರೆತೇವಮ್ಮ ಯುಕ್ತವಾದ ಮಾರ್ಗವನ್ನು ನೀನೇ ತೋರಿಸಮ್ಮ ಭೋಗ ಭಾಗ್ಯಗಳಲ್ಲಿ ಸಿಲುಕಿ ಭಕ್ತಿ ಮರೆತೇವಮ್ಮ ಯುಕ್ತವಾದ ಮಾರ್ಗವನ್ನು ನೀನೇ ತೋರಿಸಮ್ಮ ಭಕ್ತಿ ಮುಕ್ತಿ ಕೊಡುವ ಹೂವ ಕರುಣಿಸಮ್ಮ ಭಕ್ತಿ ಮುಕ್ತಿ ಕೊಡುವ ಹೂವ ಕರುಣಿಸಮ್ಮ ಹಸ್ತದೊಳಗಿರುವ ಪುಷ್ಪವಿತ್ತು ಪಾಲಿಸಮ್ಮ ಹಸ್ತದೊಳಗಿರುವ ಪುಷ್ಪವಿತ್ತು ಪಾಲಿಸಮ್ಮ ಶರಣು ಬಂದೆ ತಾಯೇ ಕರುಣದಿಂದ ಕಾಯೇ ಶರಣು ಬಂದೆ ತಾಯೇ ಕರುಣದಿಂದ ಕಾಯೇ ಹರುಷದಿಂದ ಶಿರದೋಳಿರುವ ಹೂವ ನೊಂದ ನೀಡೆ ಹರುಷದಿಂದ ಶಿರದೋಳಿರುವ ಹೂವ ನೊಂದ ನೀಡೆ ಸ್ವಾರ್ಥಕ್ಕಾಗಿ ದುಡಿದು ಜನ್ಮ ವ್ಯರ್ಥವಾಯಿತಮ್ಮ ನಿತ್ಯವಾದ ಸತ್ಯದಲ್ಲಿ ಮನವ ನಿಲ್ಲಿಸಮ್ಮ ಸ್ವಾರ್ಥಕ್ಕಾಗಿ ದುಡಿದು ಜನ್ಮ ವ್ಯರ್ಥವಾಯಿತಮ್ಮ ನಿತ್ಯವಾದ ಸತ್ಯದಲ್ಲಿ ಮನವ ನಿಲ್ಲಿಸಮ್ಮ ಸತ್ವ ಪಥದಿ ನಡೆವ ಚಿತ್ತ ಕರುಣಿಸಮ್ಮ ಸತ್ವ ಪಥದಿ ನಡೆವ ಚಿತ್ತ ಕರುಣಿಸಮ್ಮ ಹಸ್ತದೊಳಗಿರುವ ಪುಷ್ಪವಿತ್ತು ಪಾಲಿಸಮ್ಮ ಹಸ್ತದೊಳಗಿರುವ ಪುಷ್ಪವಿತ್ತು ಪಾಲಿಸಮ್ಮ ಶರಣು ಬಂದೆ ತಾಯೇ ಕರುಣದಿಂದ ಕಾಯೇ ಶರಣು ಬಂದೆ ತಾಯೇ ಕರುಣದಿಂದ ಕಾಯೇ ಹರುಷದಿಂದ ಶಿರದೋಳಿರುವ ಹೂವ ನೊಂದ ನೀಡೆ ಹರುಷದಿಂದ ಶಿರದೋಳಿರುವ ಹೂವ ನೊಂದ ನೀಡೆ ನಾನು ನನ್ನದೆಂಬುದಳಿದು ನಿನ್ನ ಭಜಿಸುವಂತ ಉನ್ನತದ ಮಾರ್ಗದಲ್ಲಿ ನೀನೆ ನಡೆಸು ನಮ್ಮ ನಾನು ನನ್ನದೆಂಬುದಳಿದು ನಿನ್ನ ಭಜಿಸುವಂತ ಉನ್ನತದ ಮಾರ್ಗದಲ್ಲಿ ನೀನೆ ನಡೆಸು ನಮ್ಮ ಜನ್ಮ ಸಫಲಗೊಳಿಸಿ ಧನ್ಯಳಾಗಿ ಮಾಡ್ಪ ಜನ್ಮ ಸಫಲಗೊಳಿಸಿ ಧನ್ಯಳಾಗಿ ಮಾಡ್ಪ ನಿನ್ನ ಶಿರದೋಳಿರುವ ಹೂವ ಮುನ್ನ ಪಾಲಿಸಮ್ಮ ನಿನ್ನ ಶಿರದೋಳಿರುವ ಹೂವ ಮುನ್ನ ಪಾಲಿಸಮ್ಮ ಶರಣು ಬಂದೆ ತಾಯೇ ಕರುಣದಿಂದ ಕಾಯೇ ಶರಣು ಬಂದೆ ತಾಯೇ ಕರುಣದಿಂದ ಕಾಯೇ ಹರುಷದಿಂದ ಶಿರದೋಳಿರುವ ಹೂವ ನೊಂದ ನೀಡೆ